ಜಿಂದಾಲ್ಗೆ 1616 ರೂಪಾಯಿ ಪರಿಹಾರ ಘೋಷಣೆ. ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ದಿ ಕಾರ್ಯಗಳು ನಡೆಯುತ್ತಿಲ್ಲ, ಮತ್ತೊಮ್ಮೆ ಸರ್ಕಾರದ ವಿರುದ್ದ ಶಾಸಕ ರಾಜು ಕಾಗೆ ಅಸಮಾಧಾನ. ರಾಜ್ಯದ ನೇರಳೆ ಹಣ್ಣು ಜಾಗತಿಕ ಮಾರುಕಟ್ಟೆಗೆ ಲಗ್ಗೆ, ಲಂಡನ್ಗೆ ರಫ್ತು. ಹಾಗೂ ರಾಜ್ಯ ಸಚಿವಾಲಯದಿಂದ ಗ್ರಾಮ ಪಂಚಾಯಿತಿಯವರೆಗೆ ಭ್ರಷ್ಟಾಚಾರ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ಕಿಸಾನ್ ವಾಣಿ ಕೃಷಿ ರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಸಸ್ಯ ಪ್ರಚೋದಕ ಅಥವಾ ಹಾರ್ಮೋನ್ಗಳ ಬಳಕೆ. ಈ ಕುರಿತು ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಂ ಆರ್ ನಮ್ರತಾ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಮಾತುಕತೆಯಲ್ಲಿ ಅರಕಲಗೋಡು ವಿ ಮಧುಸೂದನ್. ನಂತರ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ಕಾರ್ಯಕ್ರಮ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗಿ ನ್ಯಾನೋಬಯೋಟಿಕ್ ಸಂಸ್ಥೆ ಬೆಂಗಳೂರು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಸಸ್ಯ ಪ್ರಚೋದಕ ಅಥವಾ ಹಾರ್ಮೋನುಗಳ ಬಳಕೆ, ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಂ ಆರ್ ನಮ್ರತಾ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಸಸ್ಯ ಪ್ರಚೋದಕ ಅಥವಾ ಹಾರ್ಮೋನ್ಗಳ ಬಳಕೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಯಾವುದೇ ಒಂದು ಜೀವಿಯ ಬೆಳವಣಿಗೆ ಆಗಬಹುದು ಅಥವಾ ಜೀವ ಇರತಕ್ಕಂತಹ ಒಂದು ವಸ್ತುವಿನ ಬೆಳವಣಿಗೆ ಆಗಬಹುದು, ಅದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಸಸ್ಯ ಪ್ರಚೋದಕಗಳು ಅಥವಾ ಹಾರ್ಮೋನ್ಗಳು. ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಹಾರ್ಮೋನ್ಗಳು ಇರುತ್ತೆ. ಕಾಲಕಾಲಕ್ಕೆ ಅನುಗುಣವಾಗಿ, ವಯಸ್ಸಿಗೆ ಅನುಗುಣವಾಗಿ ಅದು ಸ್ರವಿಸುತ್ತೆ, ಮುಂದಿನ ಬೆಳವಣಿಗೆಗೆ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ. ಸಸ್ಯಗಳಲ್ಲೂ ಕೂಡ ಹಾಗೇನೆ. ಇವತ್ತು ದೊಡ್ಡ ಸಸ್ಯ ವೈವಿಧ್ಯವನ್ನು ನಾವು ಗಮನಿಸ್ತೇವೆ. ಈ ಪ್ರತಿಯೊಂದು ಗಿಡಗಳ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಸಸ್ಯ ಪ್ರಚೋದಕಗಳು ಕೆಲಸ ಮಾಡುವಂಥದ್ದನ್ನು ನಾವು ಗಮನಿಸಬಹುದು. ಈ ಸಸ್ಯ ಪ್ರಚೋದಕಗಳು ಎಷ್ಟು ಮುಖ್ಯ ಅಂತ ಹೇಳಿದರೆ, ಇವತ್ತು ಏನು ಈ ಹಸಿರು ಕ್ರಾಂತಿ ಅಂತ ಹೇಳಾಗಿದೆಯೋ, ಕೃಷಿ ರಂಗದಲ್ಲಿ ಕ್ರಾಂತಿ ಅನ್ನುವಂಥದ್ದಾಗಿದೆಯೋ, ನಮಗೆ ಅಗತ್ಯ ಇರುವುದಕ್ಕಿಂತಲೂ ಹೆಚ್ಚು ನಾವು ಆಹಾರ ಪದಾರ್ಥಗಳನ್ನು ಹೇಗೆ ಬೆಳೆದುಕೊಳ್ತಾ ಇದ್ದೇವೆ ಅಂತ ಅಂದರೆ, ಅದಕ್ಕೆ ಬಹಳ ಪ್ರಮುಖವಾದಂತಹ ಕಾರಣ ಈ ಸಸ್ಯ ಪ್ರಚೋದಕಗಳು. ಸಂಶೋಧನೆಯನ್ನು ಮಾಡಿ ಸಸ್ಯ ಪ್ರಚೋದಕಗಳನ್ನು ಯಾವ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಎಷ್ಟು ಪ್ರಮಾಣದಲ್ಲಿ ಬಳಕೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಕಂಡುಕೊಂಡ ನಂತರ ನಾವು ಈ ಒಂದು ಕೃಷಿ ರಂಗದ ಬೆಳವಣಿಗೆಯನ್ನು ನೋಡಲಿಕ್ಕೆ ಸಾಧ್ಯ ಆಗಿದೆ ಹಾಗೂ ಇಲ್ಲಿ ಕ್ರಾಂತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ನಿಟ್ಟಿನಲ್ಲಿ ಈ ಸಸ್ಯಗಳ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಸಸ್ಯ ಪ್ರಚೋದಕಗಳು ಹೇಗೆ ಕೆಲಸವನ್ನು ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಬೆಳೆ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಆರ್ ನಮ್ರತಾ ಅವರು. ಡಾಕ್ಟರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಸಸ್ಯ ಹಾರ್ಮೋನ್ಗಳ ಬಗ್ಗೆ ನಾವು ಅಲ್ಲಲ್ಲಿ ಕೇಳಿದ್ದೇವೆ. ಈ ಸಸ್ಯ ಹಾರ್ಮೋನ್ ಅಥವಾ ಸಸ್ಯ ಪ್ರಚೋದಕಗಳು ಅಂತ ಅಂದ್ರೆ ಏನು? ಸರ್, ಈ ಸಸ್ಯ ಹಾರ್ಮೋನ್ಸ್ಗಳಂದರೆ ಅಥವಾ ಫೈಟೋ ಹಾರ್ಮೋನ್ಸ್ಗಳಂದರೆ ಸಸ್ಯಗಳು ನೈಸರ್ಗಿಕವಾಗಿ ತನ್ನಲ್ಲೇ ತಾನು ಉತ್ಪತ್ತಿ ಮಾಡುವಂತಹ ಒಂದು ರಾಸಾಯನಿಕ ರಸದೂತಗಳು ಅಂತ ಹೇಳ್ಬೋದು. ಅಂದರೆ ಕೆಮಿಕಲ್ ಕಾಂಪೌಂಡ್ಸ್ ಅಂತ ನಾವು ಕರಿತೀವಿ. ಇವನ ಸಾವಯವ ಸಂಯುಕ್ತಗಳಾಗಿ ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ರೂಪದಲ್ಲಿ ಇವು ಕಂಡುಬರುತ್ತದೆ. ಮತ್ತು ಇವು ಕಡಿಮೆ ಪ್ರಮಾಣದಲ್ಲಿ ಸಸ್ಯಗಳಲ್ಲಿ ಉತ್ಪತ್ತಿಯಾಗಿ ಕಡಿಮೆ ಪ್ರಮಾಣದಲ್ಲೇ ಇವು ಸಸ್ಯಗಳಲ್ಲಿ ಪರಿಣಾಮವನ್ನು ಬೀರುತ್ತದೆ. ನಾವು ನಿಮಗೆ ಕಂಪ್ಯಾರಿಸನ್ ಆಗಿ ಹೇಳಬೇಕಂದ್ರೆ, ನಮಗೆ ಮನುಷ್ಯನಲ್ಲಿ ಹಾರ್ಮೋನ್ಸ್ ಇರುತ್ತೆ, ಉತ್ಪತ್ತಿ ಆಗುತ್ತೆ, ಇನ್ಸುಲಿನ್, ಥೈರಾಯ್ಡ್, ಈಸ್ಟ್ರೋಜನ್ ಹಾರ್ಮೋನ್, ಇದ್ರ ಬಗ್ಗೆ ಎಲ್ಲ ಕೇಳಿರ್ತೀರಾ. ಇವಾಗ ಹೆಣ್ಮಕ್ಳು ಋತುಚಕ್ರ ಆದಾಗ ಹಾರ್ಮೋನ್ ಏರುಪೇರು ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ಕೇಳಿರ್ತೀರಾ. ಒಂದು ತಾಯಿ ಗರ್ಭ ಧರಿಸೋದಕ್ಕೆ ಈ ಹಾರ್ಮೋನ್ಸ್ನ ಪಾತ್ರ ಎಷ್ಟು ಮುಖ್ಯ ಅನ್ನೋದು ಕೇಳಿರ್ತೀರಾ. ಅದೇ ರೀತಿ ಸಸ್ಯಗಳಲ್ಲೂ ಕೂಡ ಒಂದು ಬೀಜ ಮೊಳಕೆ ಹೊಡೆದು ಗಿಡವಾಗಿ ಬೆಳೆದು ಹೂ ಬಿಟ್ಟು ಕಾಯಿ ಬಿಟ್ಟು ಆ ಕಾಯಿ ನೆಲಗೆ ಕಚ್ಚುವವರೆಗೂ ಈ ಹಾರ್ಮೋನ್ಸ್ಗಳ ರೋಲು ತುಂಬಾ ಮುಖ್ಯವಾಗಿ ಇರುತ್ತದೆ. ಇದರಿಂದ ನಾವೇನ್ ಹೇಳ್ಬೋದು ಅಂದ್ರೆ, ಸಸ್ಯಗಳ ಬೆಳವಣಿಗೆಗೆ ಪ್ರಚೋದಕ ಮಾಡುವಂತಹ ಕೆಮಿಕಲ್ ಕಾಂಪೌಂಡ್ಸ್ನ ನಾವು ಹಾರ್ಮೋನ್ಸ್ ಅಂತ ಹೇಳಿ ಕರಿತೀವಿ. ಮತ್ತೆ ಇದರಲ್ಲಿ ಎರಡು ವಿಧ ಇರುತ್ತೆ ಸರ್. ಒಂದು ಪ್ರೈಮರಿ ಹಾರ್ಮೋನ್ಸ್ ಅಂತ ಕರಿತೀವಿ, ಮತ್ತೆ ಇನ್ನೊಂದು ಸೆಕೆಂಡರಿ ಹಾರ್ಮೋನ್ಸ್ ಅಂತ ಕರಿತೀವಿ. ಎಲ್ಲಾ ಸಸ್ಯಗಳಲ್ಲಿ ಕಂಡು ಬರುವಂತಹ ಹಾರ್ಮೋನ್ಸ್ನ ನಾವು ಪ್ರೈಮರಿ ಹಾರ್ಮೋನ್ಸ್ ಅಂತ ಕರಿತೀವಿ. ಮತ್ತೆ ಇದಕ್ಕೆ ಪ್ರಮುಖ ಪಾತ್ರ ಹೊಂದಿರುತ್ತದೆ. ಅದೇ ಸೆಕೆಂಡರಿ ಹಾರ್ಮೋನ್ಸ್ ಅಥವಾ ಸೆಕೆಂಡರಿ ಮೆಟಬೊಲೈಟ್ಸ್ ಅಂದ್ರೆ ಎಲ್ಲಾ ಸಸ್ಯಗಳಲ್ಲಿ ಕಂಡು ಬರುವುದಿಲ್ಲ. ಸ್ವಲ್ಪ ಸಸ್ಯದಲ್ಲಿ ಇರುತ್ತೆ, ಒಂದೊಂದು ಸಸ್ಯದಲ್ಲಿ ಇರೋದಿಲ್ಲ. ಮತ್ತೆ ಪ್ರಮುಖ ಪಾತ್ರ ಇರೋದಿಲ್ಲ. ಅಂತಹ ಹಾರ್ಮೋನ್ಸ್ಗಳಿಗೆ ನಾವು ಸೆಕೆಂಡರಿ ಹಾರ್ಮೋನ್ಸ್ ಅಥವಾ ಮೆಟಬೊಲೈಟ್ಸ್ ಅಂತ ಕರಿತೀವಿ. ಪ್ರತಿಯೊಂದು ಸಸ್ಯದಲ್ಲೂ ಕೂಡ ಹಾರ್ಮೋನ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಕೆಲವೊಂದು ಸಸ್ಯಗಳಲ್ಲಿ ಇದು ಕಾಮನ್ ಆಗಿ ಇರುವಂತದನ್ನ ನಾವು ಪ್ರೈಮರಿ ಹಾರ್ಮೋನ್ಸ್ ಅಥವಾ ಪ್ರಾಥಮಿಕ ಹಾರ್ಮೋನ್ಗಳು ಅಂತ ಹೇಳಿ ಕರಿತೇವೆ. ಇನ್ನು ವಿಶೇಷವಾಗಿ ಇರತಕ್ಕಂತ ಕೆಲವೊಂದು ಸಸ್ಯಗಳಲ್ಲಿ ಬೇರೆ ಪ್ರಕಾರದ ಹಾರ್ಮೋನ್ಗಳಿರುತ್ತೆ, ಅದನ್ನ ಸೆಕೆಂಡರಿ ಹಾರ್ಮೋನ್ಸ್ ಅಂತ ಹೇಳಿ ನಾವು ಅದನ್ನ ಕರಿತೇವೆ. ಈ ಸಸ್ಯಗಳ ಬೆಳವಣಿಗೆಗೆ ಸಹಾಯವನ್ನ ಮಾಡತಕ್ಕಂತಹ ಹಾರ್ಮೋನ್ಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಹೇಳ್ದಂಗೆ ಪ್ರೈಮರಿ ಹಾರ್ಮೋನ್, ಪ್ರಚೋದಕ ಹಾರ್ಮೋನ್ಸ್ಗಳು, ಇದರಲ್ಲಿ ಎರಡು ರೀತಿ ಇರುತ್ತೆ ಸರ್. ಒಂದು ಗ್ರೋತ್ ಪ್ರಮೋಟರ್ಸ್ ಮತ್ತೆ ಗ್ರೋತ್ ಇನ್ಹಿಬಿಟರ್ಸ್ ತರ ಅಂತ ಹೇಳ್ತೀವಿ. ಹೆಸರಲ್ಲೇ ಇದೆ, ಗ್ರೋತ್ ಪ್ರಮೋಟರ್ ಅಂದ್ರೆ ಬೆಳವಣಿಗೆಗೆ ಪ್ರಮೋಟ್ ಮಾಡುವಂತಹ ಹಾರ್ಮೋನ್ಸ್ಗಳು, ಸಸ್ಯಗಳ ಬೆಳವಣಿಗೆಯನ್ನು ಸಹಾಯಕ ಮಾಡುವಂತಹ ಹಾರ್ಮೋನ್ಸ್ಗಳನ್ನ ನಾವು ಗ್ರೋತ್ ಪ್ರಮೋಟರ್ಸ್ ಅಂತ ಕರಿತೀವಿ. ಇದರಲ್ಲಿ ಆಕ್ಸಿನ್ಸ್, ಗಿಬ್ಬರ್ಲಿನ್ ಹಾರ್ಮೋನ್, ಸೈಟೋಕೈನಿನ್ ಹಾರ್ಮೋನ್ ಅನ್ನೋದು ಬರುತ್ತೆ. ಮತ್ತೆ ಸಸ್ಯಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂತಹ ಹಾರ್ಮೋನ್ಸ್ಗಳನ್ನ ನಾವು ಗ್ರೋತ್ ಇನ್ಹಿಬಿಟರ್ಸ್ ಅಂತ ಕರಿತೀವಿ. ಇದರಲ್ಲಿ ನಾವು ಆಬ್ಸಿಸಿಕ್ ಆಸಿಡ್ ಅನ್ನೋ ಹಾರ್ಮೋನು ಬರುತ್ತೆ. ಇನ್ನೊಂದು ವಿಶೇಷವಾದ ಹಾರ್ಮೋನ್ ಇದೆ, ಅದು ಇಥಿಲಿನ್ ಅಂತ. ಅದು ಎರಡು ಕೆಲಸನೂ ಮಾಡುತ್ತೆ, ಸಸ್ಯಗಳ ಬೆಳವಣಿಗೆಗೆ ಪ್ರಮೋಟು ಮಾಡುತ್ತೆ, ಕುಂಠಿತನುಗೊಳಿಸುತ್ತೆ. ಅಂತಹ ಹಾರ್ಮೋನ್ಸ್ ನಾವು ಎರಡು ಕ್ಯಾಟಗರಿಲಿ ಕೂಡ ಹಾಕ್ತೀವಿ. ಇದ್ರ ಎಲ್ಲದರಲ್ಲೂ ಒಂದು ಕಾಮನ್ ಸರ್, ಈ ಹಾರ್ಮೋನ್ಸ್ ಅಲ್ಲಿ ಮತ್ತೆ ಎರಡು ವಿಧ ಇರುತ್ತೆ. ಒಂದು ನ್ಯಾಚುರಲ್ ಹಾರ್ಮೋನ್ಸ್ ಮತ್ತು ಒಂದು ಆರ್ಟಿಫಿಷಿಯಲ್ ಹಾರ್ಮೋನ್ಸ್ ಅಂತ. ಅಂದ್ರೆ ಸಸ್ಯಗಳಲ್ಲಿ ತನ್ನಲ್ಲೇ ತಾನೇ ಉತ್ಪತ್ತಿ ಮಾಡುವಂತಹ ಹಾರ್ಮೋನ್ಸ್, ನೈಸರ್ಗಿಕವಾಗಿ ಉತ್ಪತ್ತಿ ಮಾಡುವಂತಹ ಹಾರ್ಮೋನ್ಸ್ನ ನಾವು ನ್ಯಾಚುರಲ್ ಹಾರ್ಮೋನ್ಸ್ ಅಂತ ಕರಿತೀವಿ. ಅದೇ ಕೃತಕವಾಗಿ ಸಂಶ್ಲೇಷಿಸಲ್ಪಟ್ಟಿರುವಂತಹ ಹಾರ್ಮೋನ್ಸ್ ಅಥವಾ ಮನುಷ್ಯ ಮಾಡುವಂತಹ ಹಾರ್ಮೋನ್ಸ್ನ ನಾವು ಆರ್ಟಿಫಿಷಿಯಲ್ ಹಾರ್ಮೋನ್ ಅಥವಾ ಕೃತಕ ಹಾರ್ಮೋನ್ಸ್ ಅಂತ ಕರಿತೀವಿ. ನಾವು ಉದಾಹರಣೆಗೆ ಇವಾಗ ಡಯಾಬಿಟಿಸ್ ಬಂದಾಗ ಇನ್ಸುಲಿನ್ ಟ್ಯಾಬ್ಲೆಟ್ ತಗೊಂತೀವಲ್ಲ, ಹಂಗೆ ಡಯಾಬಿಟಿಸ್ ಬಂದಾಗ ನಮ್ಮಲ್ಲಿ ಏನಾಗುತ್ತೆ, ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಮನುಷ್ಯ ಮಾಡಿರುವಂತಹ ಕೃತಕ ಇನ್ಸುಲಿನ್ನ, ಆರ್ಟಿಫಿಷಿಯಲ್ ಇನ್ಸುಲಿನ್ ನಾವು ಸೇವನೆ ಮಾಡ್ತೀವಿ. ಅದೇ ರೀತಿ ಈ ಹಾರ್ಮೋನ್ಸ್ಗಳ ಬಳಕೆ ಕೂಡ ಆಗುತ್ತೆ ಸರ್. ಈ ಆಕ್ಸಿನ್ ಅನ್ನುವಂತಹ ಹಾರ್ಮೋನ್ ಇದೆಯಲ್ಲ, ಇದು ಏನು ಕೆಲಸವನ್ನ ಮಾಡುತ್ತೆ, ಎಲ್ಲೆಲ್ಲಿ ಇದರ ಬಳಕೆಯನ್ನ ಮಾಡಲಾಗುತ್ತೆ, ಕೃತಕವಾಗಿಯೂ ಕೂಡ ಇದರ ಬಳಕೆಯನ್ನ ಮಾಡಬಹುದು ಸರ್? ಈ ಆಕ್ಸಿನ್ ಅನ್ನೋ ಹಾರ್ಮೋನು ಸಸ್ಯಗಳ ಬೆಳವಣಿಗೆಗೆ ಉಪಯೋಗವಾಗುವಂತಹ ಹಾರ್ಮೋನ್. ಇದರ ಮುಖ್ಯವಾದ ಕೆಲಸ ಏನಂದ್ರೆ, ಸಸ್ಯದ ತುದಿಯ ವರ್ಧನೆ, ಅಂದ್ರೆ ಸಸ್ಯ ತುದಿ ಭಾಗದ ವರ್ಧನೆ. ಸಸ್ಯಗಳ ತುದಿ ಅಂದ್ರೆ ಕಾಂಡ ಮತ್ತೆ ಬೇರು, ಇಂಥ ಭಾಗದ ಬೆಳವಣಿಗೆಗೆ ಬೇಕಾಗುವಂತಹ ಹಾರ್ಮೋನ್ ಬಂದು ಈ ಆಕ್ಸಿನ್ಸ್. ಮತ್ತೆ ಇದಲ್ಲದೆ ಈ ಆಕ್ಸಿನ್ ಅನ್ನೋ ಹಾರ್ಮೋನು ಪಾರ್ಥಿನೋಕಾರ್ಪಿಯನ್ನು ಪ್ರೇರೇಪಿಸುತ್ತದೆ ಅಂತ ಹೇಳ್ತೀವಿ. ಅಂದ್ರೆ ಬೀಜಗಳಿಲ್ಲದೆ ಹಣ್ಣಾಗುವುದಕ್ಕೆ ನಾವು ಪಾರ್ಥಿನೋಕಾರ್ಪಿ ಅಂತ ಹೇಳ್ತೀವಿ. ಉದಾಹರಣೆಗೆ ನೀವೊಂದು ಪೇರಳೆ ಹಣ್ಣು ತಗೊಂಡ್ಬರ್ಬೋದು ಅಥವಾ ಸೀಬೆ ಹಣ್ಣು ತಗೊಂಡ್ಬರ್ಬೋದು, ಅದರಲ್ಲಿ ಬೀಜಗಳು ತುಂಬಾ ಗಟ್ಟಿಯಾಗಿ ಇರುತ್ತೆ, ನಮ್ಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಅಂತ ಸಮಯದಲ್ಲಿ, ಹೂ ಬಿಡುವಿಕೆ ಸಮಯದಲ್ಲಿ ನಾವು ಆಕ್ಸಿನ್ ಸಿಂಪರಣೆ ಮಾಡೋದರಿಂದ ಬೀಜಗಳು ಮೃದುವಾಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ಬೀಜಗಳ ಲೆವೆಲ್, ಸೈಜ್ ಏನಂತೀವಿ ಅಥವಾ ನಂಬರ್ ಏನ್ ಹೇಳ್ತೀವಿ, ಅದು ಕಡಿಮೆ ಆಗಿ ಪ್ರಮಾಣದಲ್ಲಿ ಉತ್ಪಾದನೆ ಆಗುತ್ತೆ. ಮತ್ತೆ ಇದಲ್ಲದೆ ಈ ಆಕ್ಸಿನ್ ಅನ್ನೋ ಹಾರ್ಮೋನು ಅಕಾಲಿಕ ಪತನವನ್ನು ತಡೆಗಟ್ಟುತ್ತೆ. ಅಂದ್ರೆ ಎಲೆಗಳು ಉದುರೋಗೋದು, ಹೂಗಳು ಉದುರೋಗೋದು, ಹಣ್ಣಾಗಕ್ಕಿಂತ ಮುಂಚೆನೆ ಹಣ್ಣುಗಳು ಉದುರೋಗೋದು, ಇದನ್ನೆಲ್ಲ ಈ ಆಕ್ಸಿನ್ ಅನ್ನೋ ಹಾರ್ಮೋನ್ಸ್ನ ತಡೆಗಟ್ಟಬಹುದು. ಮತ್ತೆ ಕತ್ತರಿಸುವುದರಲ್ಲಿ, ಕಸಿ ಮಾಡಿ ಕಟ್ಟಿಂಗ್ಸ್ ಮತ್ತೆ ಗ್ರಾಫ್ಟಿಂಗ್ಸ್ ಅಂತ ಏನ್ ಹೇಳ್ತೀವಿ, ಅಂತದ್ರಲ್ಲಿ ನಾವು ಈ ಆಕ್ಸಿನ್ಸ್ ಬಳಕೆ ಮಾಡಿರೋದ್ರಿಂದ ಬೇರೆ ಇರುವಿಕೆ ಅಂದ್ರೆ ಬೇರು ಚೆನ್ನಾಗೇ ಬರುತ್ತೆ. ಈ ಆಕ್ಸಿನ್ಸ್ ನ ಪೈನಾಪಲ್ ಅಲ್ಲಿ ತುಂಬಾ ಬಳಕೆ ಮಾಡ್ತೀವಿ ಸರ್. ಪೈನಾಪಲ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಹೂ ಬಿಡುವಿಕೆ ಒಂದು ಹೂ ಬಿಡೋದಕ್ಕೆ ಅಥವಾ ನಮ್ಗೆ 12-15 ತಿಂಗಳು ಬೇಕಾಗುತ್ತೆ. ಮತ್ತೆ ಆ ಹೂ ಬಿಟ್ಟು ಹಣ್ಣಾಗೋದಿಕ್ಕೆ ಮತ್ತೆ ನಮ್ಗೊಂದು 6 ತಿಂಗಳು ಕಾಲ ಬೇಕಾಗ್ತದೆ. 2-2.5 ವರ್ಷ ಕಾಲ ಬೇಕಾಗುತ್ತೆ ನಮ್ಗೊಂದು ಪೈನಾಪಲ್ ಹಣ್ಣು ಬರೋದಕ್ಕೆ. ಮತ್ತೆ ಯೂನಿಫಾರ್ಮ್ ಆಗಿ ಅದು ಆಗಲ್ಲ. ಹಾಗಾಗಿ ನಾವು ಈ ಆಕ್ಸಿನ್ಸ್ ನ ಸ್ಪ್ರೇ ಮಾಡೋದ್ರಿಂದ ಯೂನಿಫಾರ್ಮ್ ಆಗಿ ಫ್ಲವರ್ ಆಗುತ್ತೆ, ಮತ್ತೆ ಹೂ ಬಿಡುವಿಕೆ ಬೇಗನೆ ಆಗುತ್ತೆ. ಮತ್ತೆ ನಾವು ಈ ಆಕ್ಸಿನ್ಸ್ ನ ಕುಕುಂಬರ್ ಸೌತೆಕಾಯಲ್ಲಿ ಕೂಡ ನಾವು ಸ್ಪ್ರೇ ಮಾಡ್ತೀವಿ. ಕುಕುಂಬರ್ ನ ನಾವು ಮೊನೋಶಿಯಸ್ ಕ್ರಾಪ್ ಅಂತ ಹೇಳ್ತೀವಿ ಸರ್. ಅಂದ್ರೆ ಗಂಡು ಹೂಗಳು ಮತ್ತೆ ಹೆಣ್ಣು ಹೂಗಳು ಒಂದೇ ಗಿಡದಲ್ಲಿ ಇರೋದನ್ನ ನಾವು ಮೊನೋಶಿಯಸ್ ಅಂತ ಕರಿತೀವಿ. ಅಂತಹ ಗಿಡಗಳಿಗೆ ನಾವು ಆಕ್ಸಿನ್ಸ್ ಸ್ಪ್ರೇ ಮಾಡೋದ್ರಿಂದ ಹೆಣ್ಣು ಹೂಗಳ ಇಳುವಳಿ ಜಾಸ್ತಿ ಆಗ್ತಾ ಬರುತ್ತೆ. ಮತ್ತೆ ಈ ಕೃತಕ ಆಕ್ಸಿಜನ್ ಅನ್ನ 2,4-D ಅನ್ನೋದನ್ನ ನಾವು ಕಳೆನಾಶಕವಾಗಿ ಕೂಡ ಬಳಸಬಹುದು. ಯಾವುದೇ ಹಾರ್ಮೋನ್ಸ್ ಇರಲಿ ಸರ್, ಇಷ್ಟರಿಂದ ಇಷ್ಟು ಪ್ರಮಾಣ ಅನ್ನೋದೊಂದು ರೇಂಜ್ ಇರುತ್ತೆ. ಅದು ಪ್ರಮಾಣಕ್ಕಿಂತ ನಾವು ಏನಾದರೂ ಜಾಸ್ತಿ ಹಾಕೋಣ ಜಾಸ್ತಿ ಹೂ ಬಿಡ್ಬೋದು, ಜಾಸ್ತಿ ಹಾಕೋಣ ಜಾಸ್ತಿ ಇಳುವಳಿ ಆಗ್ಬೋದು ಅಂತ ಏನಾದರೂ ಆದರೆ ಅದರ ಉಪಯೋಗದಿಂದ ನಮಗೆ ಟಾಕ್ಸಿಕ್ ಎಫೆಕ್ಟ್ ಆಗೋದೆ ಜಾಸ್ತಿ ಆಗುತ್ತೆ ಸರ್. ಮತ್ತೆ ಇನ್ನೊಂದು ಮುಖ್ಯವಾದ ವಿಶೇಷವಾದ ಕಾರ್ಯ ಏನು ಮಾಡುತ್ತಪ್ಪ ಈ ಆಕ್ಸಿನ್ಸ್ ಅಂತ ಹೇಳಿದ್ರೆ, ಶೇಖರಣದಲ್ಲಿ ಅಂದರೆ ಪೊಟ್ಯಾಟೋ ಶೇಖರಣ ಆಲೂಗಡ್ಡೆ ಶೇಖರಣದಲ್ಲಿ ಕಣ್ಣು ಮತ್ತೆ ಮೊಗ್ಗುಗಳು ಮೊಳಕೆ ಹೊಡೆಯುವುದನ್ನು ನಾವು ಈ ಆಕ್ಸಿನ್ ಸ್ಪ್ರೇ ಮಾಡೋದರಿಂದ ನಾವು ತಡೆಗಟ್ಟಬಹುದು. ನಿಮ್ಗೆ ಕಮರ್ಷಿಯಲಿ ಟ್ರೇಡ್ ನೇಮ್ ಅಂದ್ರೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಈ ಆಕ್ಸಿನ್ಸ್ ಯಾವ್ಯಾವ ಹೆಸರಲ್ಲಿ ಸಿಗುತ್ತೆ ಅಂದ್ರೆ, ಒಂದು ಪ್ಲಾನೋವಿಕ್ಸ್ ಅನ್ನೋ ಹೆಸರಲ್ಲಿ ಸಿಗುತ್ತೆ, ಒಂದು ಸೆರಾಡಿಕ್ಸ್ ಅನ್ನೋ ಹೆಸರಲ್ಲಿ ಸಿಗುತ್ತೆ, ಬಂಪರ್ ಬೂಸ್ಟರ್ ಮಿರಾಕುಲನ್ ಅನ್ನೋ ಹೆಸರಲ್ಲಿ ಸಿಗುತ್ತೆ. ಈ ಪ್ಲಾನೋವಿಕ್ಸ್ ಅಲ್ಲಿ NAA ಕಂಟೆಂಟ್ ಜಾಸ್ತಿ ಇರುತ್ತೆ, ಕೃತಕ ಆಕ್ಸಿನ್ಸ್ ಆದ NAA ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ನಾನು ಹೇಳದಂಗೆ ಅಕಾಲಿಕ ಪತನ, ಹೂ ಬಿಡುವಿಕೆ, ಹೆಣ್ಣುಗಳ ಇರುವಳಿ ಜಾಸ್ತಿ ಆಗೋದಿಕ್ಕೆ ಅದೆಲ್ಲ ನಾವು ಈ ಪ್ಲಾನೋವಿಕ್ಸ್ ನ ಬಳಕೆ ಮಾಡ್ತೀವಿ. ಅದೇ ಸೆರಾಡಿಕ್ಸ್ ಅನ್ನೋದಲ್ಲಿ IBA ಅನ್ನೋ ಕಂಟೆಂಟ್ ಜಾಸ್ತಿ ಇರುತ್ತೆ, ರೂಟ್ ಜಾಸ್ತಿ ಬರೋದಿಕ್ಕೆ, ಬೇರು ಈರುವಿಕೆ ಜಾಸ್ತಿ ಆಗೋದಿಕ್ಕೆ, ಅಂತಹ ಕಾರ್ಯಗಳಿಗೆ ನೀವು ಈ ಸೆರಾಡಿಕ್ಸ್ ನ ಯೂಸ್ ಮಾಡ್ತೀವಿ. ಇನ್ನು ಪಾರ್ಥಿನೋಕಾರ್ಪಿಯನ್ನು ಪ್ರೇರೇಪಿಸೋದಕ್ಕೆ ಬಂಪರ್ ಅನ್ನ ಬೂಸ್ಟರ್ ಅನ್ನ ಆಕ್ಸಿಜನ್ ಗಳನ್ನ ನಾವು ಬಳಕೆ ಮಾಡ್ತಾ ಬರ್ತೀವಿ. ಹೀಗೆ ಈ ಆಕ್ಸಿಜನ್ ಅನ್ನುವಂಥದ್ದು ಅನೇಕ ಸಂದರ್ಭಗಳಲ್ಲಿ ಬಳಕೆಯನ್ನ ಮಾಡಬಹುದಾಗಿರುತ್ತೆ. ಇದರಿಂದ ಅನೇಕ ಅನುಕೂಲಗಳನ್ನು ಕೂಡ ನಾವು ಮಾಡಿಕೊಳ್ಳಬಹುದು. ಇನ್ನು ಈ ಸೈಟೋಕೈನಿನ್ ಮತ್ತೆ ಗಿಬರ್ಲಿನ್, ಇದು ಹೇಗೆ ನಮ್ಮ ಕೃಷಿಯಲ್ಲಿ ಉಪಯೋಗವನ್ನು ಉಂಟು ಮಾಡುತ್ತೆ ಸರ್? ಇದು ಸೈಟೋಕೈನಿನ್ ಅನ್ನೋದು ಕೂಡ ಸಸ್ಯಗಳ ಬೆಳವಣಿಗೆಗೆ ಬೇಕಾಗುವಂತಹ ಇನ್ನೊಂದು ಹಾರ್ಮೋನ್ ಆಗಿರುತ್ತದೆ. ಈ ಸೈಟೋಕೈನಿನ್ನ ಮುಖ್ಯವಾದ ಕೆಲಸ ಏನಂದ್ರೆ, ಜೀವಕೋಶಗಳ ವಿಭಜನೆ ಅಂದ್ರೆ ಜೀವಕೋಶಗಳ ಸೆಲ್ ಡಿವಿಷನ್ ಅನ್ನು ಪ್ರಮೋಟ್ ಮಾಡುತ್ತೆ ಅಂತ ನಾವು ಹೇಳ್ತೀವಿ. ಇವಾಗ ಸೆಲ್ ಡಿವಿಷನ್ ಯಾಕೆ ಆಗ್ಬೇಕು? ಇವಾಗ ನಮ್ಮಲ್ಲೂ ಅಷ್ಟೇ, ನಾವು ಕೂಡ ವಯಸ್ಸಿರ್ಬೇಕಾದ್ರೆ ಸೆಲ್ ಡಿವಿಷನ್ ಚೆನ್ನಾಗಿ ಆಗ್ತಾ ಹೋಗ್ತೇವೆ. ವಯಸ್ಸಾಗ್ತಾ ಆಗ್ತಾ ನಮ್ಮಲ್ಲೂ ಸೆಲ್ ಡಿವಿಷನ್ ಕಡಿಮೆ ಆಗುತ್ತೆ, ಕಣ್ಣು ಬಾ ಸುಟ್ಟೋಗೋದು, ಬಾತ್ಕೊಳ್ಳೋದು, ವಯಸ್ಸಾಗುವ ಪ್ರಕ್ರಿಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಸಸ್ಯಗಳಲ್ಲೂ ಕೂಡ ವಯಸ್ಸಾಗುವ ಪ್ರಕ್ರಿಯೆಗಳನ್ನು ಈ ಸೈಟೋಕೈನಿ ತಡೆಗಟ್ಟುತ್ತೆ. ಸೆಲ್ ಡಿವಿಷನ್ ಮಾಡಿ ಮಾಡಿ ವಯಸ್ಸಾಗುವ ಪ್ರಕ್ರಿಯೆಯನ್ನು ಈ ಸೈಟೋಕೈನಿನ ಹಾರ್ಮೋನ್ ತಡೆಗಟ್ಟುತ್ತದೆ. ಮತ್ತೆ ಈ ಕಾರಣದಿಂದನೇ ಗಿಡದಲ್ಲೇ ಇರುವಂತಹ ಹಣ್ಣು ಕಾಯಿ ಹೂಗಳಲ್ಲಿ ನಾವು ಈ ಸೈಟೋಕೈನಿನ್ ಬಳಕೆ ಮಾಡೋದರಿಂದ ಅವು ದೀರ್ಘಕಾಲದವರೆಗೂ ತಾಜಾವಾಗಿ ಇಟ್ಕೊಳ್ಳೋದಕ್ಕೆ ನಮಗೆ ಉಪಯೋಗ ಆಗುತ್ತೆ ಸರ್. ಮತ್ತೆ ಈ ಸೈಟೋಕೈನಿನ್ನ ಮತ್ತೆ ನಾವು ಆಕ್ಸಿನ್ಸ್ ನ ಮತ್ತೆ ಒಳ್ಳೆ ಫ್ರೆಂಡ್ಸ್ ಅಂತಾನೆ ಹೇಳ್ಬಿಡ್ಬೋದು. ಯಾಕಂದ್ರೆ ಇದೆರಡು ಒಟ್ಟಿಗೆ ಕೂಡಿ ಆಕ್ಸಿನ್ ಬೇರ್ ಚೆನ್ನಾಗಿ ಬರೋದಕ್ಕೆ ಉಪಯೋಗ ಆದ್ರೆ ಸೈಟೋಕೈನಿನ್ ಕಾಂಡ ಚೆನ್ನಾಗಿ ಬರೋದಕ್ಕೆ ಉಪಯೋಗ ಆಗುತ್ತೆ. ಅದೇ ಕಾರಣದಿಂದ ಇದನ್ನ ಅಂಗಾಂಶ ಕೃಷಿ ಅಂದ್ರೆ ಟಿಶ್ಯೂ ಕಲ್ಚರ್ ಅಂತ ಹೇಳಿರ್ತಿರಲ್ಲ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ಮತ್ತೆ ರೂಪಾಂತರ ಪ್ರಕ್ರಿಯೆಗಳು ಬಯೋಟೆಕ್ನಾಲಜಿ ಕೂಡ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಮತ್ತೆ ಈ ಸೈಟೋಕೈನಿನ್ನ ಎಲೆ ಬೆಳೆಗಳಾದ ಹೂಕೋಸು, ಎಲೆಕೋಸು, ಪಾಲಕ್ ಅಂತಹ ಎಲೆ ಬೆಳೆಗಳಲ್ಲಿ ನಾವು ಸಿಂಪಡಿಸೋದ್ರಿಂದ ದೀರ್ಘಕಾಲದವರೆಗೂ ತಾಜಾವಾಗಿ ಇಡಬಹುದು ಸರ್. ಮತ್ತೆ ಈ ಸೈಟೋಕೈನಿನ್ ಕಮರ್ಷಿಯಲಿ ಯಾವ ಹೆಸರುಗಳಲ್ಲಿ ಸಿಕ್ಕುತ್ತೆ ಅಂದ್ರೆ, ಒಂದು ಪೌಷಕ್ ಹೆಸರಲ್ಲೇ ಇದೆ, ಶಕ್ತಿ ಕೊಡುತ್ತೆ, ಪೌಷಕ್ ಅನ್ನ ಹೆಸರಲ್ಲಿ ಸಿಕ್ಕುತ್ತೆ, ಬಸ್ಟೆಕ್ಸ್ ಅನ್ನ ಹೆಸರಲ್ಲಿ ಸಿಗುತ್ತೆ, ಶೈನ್ ಗೋಲ್ಡ್ ಮತ್ತೆ ಟ್ಯಾಕ್ವಾಟ್ TAAQUAT ಅಂತ ಹೇಳ್ತೀವಿ, ಟ್ಯಾಕ್ವಾಟ್ ಅನ್ನ ಹೆಸರಲ್ಲಿ ಸಿಕ್ಕುತ್ತೆ. ಇದು ಎಲ್ಲಾ ರೀತಿಯ ಹಣ್ಣು ಮತ್ತೆ ತರಕಾರಿ ಮೇಲೆ ಏನಂತೀವಿ ಪ್ಲಾಂಟ್ ನ್ಯೂಟ್ರಿಯಂಟ್ ಆಗೂ ಕೂಡ ಇದನ್ನ ನಾವು ಬಳಕೆ ಮಾಡ್ತಾ ಬರಬಹುದು ಸರ್. ಇದನ್ನ ಸಾಮಾನ್ಯವಾಗಿ ಹೆಚ್ಚು ಯಾವ ಬೆಳೆಗಳಲ್ಲಿ ಬಳಕೆ ಮಾಡುವಂತದ್ದು ಸೂಕ್ತ ಅಂತೀರಿ? ಸೈಟೋಕೈನಿನ್ನ ನಾನು ಮುಂಚೆನೆ ಹೇಳ್ದಂಗೆ ಎಲೆ ಬೆಳೆಗಳು, ಎಲೆಕೋಸು, ಹೂಕೋಸು, ಪಾಲಕ್ ಅಂತ ಬೆಳೆಗಳಲ್ಲಿ ಹಾಕಿದ್ರೆ ವಯಸ್ಸಾಗುವ ಪ್ರಕ್ರಿಯೆಯನ್ನು ತಡೆಗಟ್ಟಿ ದೀರ್ಘಕಾಲದವರೆಗೆ ತಾಜಾವಾಗಿ ಇಡಲು ನಮಗೆ ಅನುಕೂಲ ಆಗುತ್ತೆ. ಗಿಬರ್ಲಿನ್ ಅನ್ನುವಂತ ಒಂದು ಹಾರ್ಮೋನ್, ಇದು ತುಂಬಾ ಉಪಯೋಗಕಾರಿ ಅಂತ ಹೇಳಿ ನಾವಲ್ಲಿ ಕೇಳಿರ್ತೇವೆ. ಇದು ಹೇಗೆ ಸಹಾಯವನ್ನ ಮಾಡುತ್ತೆ ಕೃಷಿಯಲ್ಲಿ? ಇದನ್ನು ನಮಗೆ ಪ್ಲಾಂಟ್ ಪ್ರಮೋಟರ್ ಹಾರ್ಮೋನ್, ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಅಂತಾನೆ ನಾವು ಕರಿತೀವಿ. ಅಂದ್ರೆ ಸಸ್ಯಗಳ ಬೆಳವಣಿಗೆಗೆ ಉಪಯೋಗ ಆಗುವಂತಹ ಹಾರ್ಮೋನೇ ಇದು ಕೂಡ. ಈ ಗಿಬರ್ಲಿನ್ ಹಾರ್ಮೋನು GA1, GA2, GA3, GA4, GA5 ಅಂತ ನೂರಾರು ಹಾರ್ಮೋನ್ಸ್ಗಳ ಒಂದು ಗುಂಪು. ಇದರಲ್ಲಿ GA3 ಅನ್ನೋ ಹಾರ್ಮೋನು ಪ್ರಮುಖ ಪಾತ್ರವನ್ನು ಹೊಂದಿರುತ್ತದೆ. ಈ ಗಿಬ್ಬರ್ಲಿನ್ ಹಾರ್ಮೋನ್ ಏನ್ ಕೆಲಸ ಮಾಡುತ್ತಪ್ಪ ಪ್ಲಾಂಟ್ಸ್ ಅಲ್ಲಿ ಅಂದ್ರೆ, ಗೆಣ್ಣುಗಳು ಅಂತ ಕೇಳಿರ್ತೀರಲ್ಲ ಸರ್, ಗೆಣ್ಣುಗಳು ನೋಡಲ್ ರೀಜನ್ ಅಂತ ಏನ್ ಹೇಳಿರ್ತೀವಿ, ಆ ನೋಡಲ್ ರೀಜನ್ ಅಂತರವನ್ನು ಜಾಸ್ತಿ ಮಾಡುತ್ತೆ. ಒಂದು ಗೆಣ್ಣಿಂದ ಇನ್ನೊಂದು ಗೆಣ್ಣಿನ ಅಂತರವನ್ನು ಜಾಸ್ತಿ ಮಾಡುತ್ತೆ. ಇದು ಮಾಡೋದರಿಂದ ಪ್ಲಾಂಟ್ ಹೈಟ್ ಅಂತ ಪ್ಲಾಂಟ್ ಉದ್ದ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಲ್ಲದೆ ಹೂ ಬಿಡುವಿಕೆ, ಹೂಗಳು ಹರಳುವುದಕ್ಕೆ ಅಂದ್ರೆ ಬೋಲ್ಟಿಂಗ್ ಅಂತ ಏನ್ ಕರಿತೀವಿ, ಮತ್ತೆ ಬೀಜ ಮೊಳಕೆ ಹೊಡೆಯುವುದರಲ್ಲೂ ಈ ಜಿಬ್ಬರ್ಲಿನ್ ಹಾರ್ಮೋನ್ಸ್ನ ನಾವು ಬಳಕೆ ಮಾಡ್ತಾ ಹೋಗ್ತೀವಿ. ಜಿಬ್ಬರ್ಲಿನ್ ಹಾರ್ಮೋನ್ಸ್ನ ಕೂಡ ಪಾರ್ಥಿನೋಕಾರ್ಪಿಯನ್ನು ಪ್ರೇರೇಪಿಸೋಕೆ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ನಾವು ಪಾರ್ಥಿನೋಕಾರ್ಪಿ ಮುಂಚೆನೆ ನಿಮ್ಗೆ ಹೇಳ್ದಂಗೆ ಬೀಜಗಳಿಲ್ಲದೆ ಹಣ್ಣಾಗುವುದಕ್ಕೆ ನಾವು ಪಾರ್ಥಿನೋಕಾರ್ಪಿ ಅಂತ ಕರಿತೀವಿ. ಇವಾಗ ನೀವು ಸೀಡ್ಲೆಸ್ ಗ್ರೇಪ್ ಅನ್ನೋದು ಕೇಳೇ ಇರ್ತೀರ. ಈ ಜಿಬ್ಬರ್ಲಿನ್ ಹಾರ್ಮೋನ್ಸ್ನ ಬಳಕೆ ಮಾಡಿ ಈ ಸೀಡ್ಲೆಸ್ ಗ್ರೇಪ್ನ ತಯಾರಿಸಿರೋದು. ಮತ್ತೆ ಜಿಬ್ಬರ್ಲಿನ್ ಹಾರ್ಮೋನ್ಸ್ನ ಬಳಸೋದರಿಂದ ಆ ಸೈಜ್ ಏನಂತೀವಿ, ಗ್ರೇಪ್ ಸೈಜ್ ಏನಂತೀವಿ, ಅದನ್ನು ಜಾಸ್ತಿ ಉದ್ದ ಆಗ್ತಾ ಬರುತ್ತೆ. ಮತ್ತೆ ಇನ್ನೊಂದು ವಿಶೇಷವಾದ ಜಿಬ್ಬರ್ಲಿನ್ ಹಾರ್ಮೋನ್ಸ್ನ ಉಪಯೋಗ ಏನಂದ್ರೆ, ಈ ಮಾಲ್ಟಿಂಗ್ ಇಂಡಸ್ಟ್ರಿಗಳಲ್ಲಿ, ಬಾರ್ಲಿ ಮಾಲ್ಟಿಂಗ್ ಇಂಡಸ್ಟ್ರಿಗಳಲ್ಲಿ ಈ ಜಿಬ್ಬರ್ಲಿನ್ ಹಾರ್ಮೋನ್ಸ್ಗಳನ್ನ ಜಾಸ್ತಿ ಬಳಕೆ ಮಾಡ್ತೀವಿ. ನಾವು ಮನೇಲೂ ಮಾಡ್ಕೋಬಹುದು. ಅಂತ ಕಾರ್ಯದಾಗ ನಾವು ಜಿಬ್ಬರ್ಲಿನ್ ಹಾರ್ಮೋನ್ಸ್ನ ಬಳಕೆ ಮಾಡಿದ್ರೆ ಮಾಲ್ಟಿಂಗ್ ಎಫಿಷಿಯನ್ಸಿ ಜಾಸ್ತಿ ಮಾಡುತ್ತೆ. ಅಂದ್ರೆ ಈ ಜಿಬ್ಬರ್ಲಿನ್ ಹಾರ್ಮೋನು ನಮ್ಮ ಬೀಜಗಳಲ್ಲಿ ಸರ್ಟನ್ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಅಂತ ಇರುತ್ತವೆ. ಅವು ಏನ್ ಮಾಡ್ತವೆ ಅಂದ್ರೆ, ಈಸಿಯಾಗಿ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಬೀಜದಲ್ಲಿ ಬ್ರೇಕ್ ಡೌನ್ ಮಾಡಕ್ಕೆ ಅನುಕೂಲ ಮಾಡ್ಕೊಳ್ತಾರೆ. ಸೊ ಇದು ಮಾಲ್ಟಿಂಗ್ ಎಫಿಷಿಯನ್ಸಿನ ಜಾಸ್ತಿ ಮಾಡುತ್ತೆ. ಹಾಗಾಗಿ ಆ ಕಾರಣದಿಂದ ಜಿಬ್ಬರ್ಲಿಂಗ್ ಆಸಿಡ್ನ ನಾವು ಮಾಲ್ಟಿಂಗ್ ಇಂಡಸ್ಟ್ರಿಗಳು ಕೂಡ ಯೂಸ್ ಮಾಡ್ತೀವಿ. ಮತ್ತೆ ನೀವು ಕಿತ್ತೆಯಲ್ಲಿ ರಿಂಡ್ ಏಂಜಿಂಗ್ ಅನ್ನೋ ಒಂದು ಡಿಸೀಸ್ ಬರುತ್ತೆ, ಈ ಜಿಬ್ಬರ್ಲಿನ್ ಹಾರ್ಮೋನ್ಸ್ನ ನಾವು ಸ್ಪ್ರೇ ಮಾಡೋದ್ರಿಂದ ಅದನ್ನು ಕೂಡ ನಾವು ತಡೆಗಟ್ಟಬಹುದು. ಮತ್ತೆ ಫ್ರೂಟ್ ಸೈಜ್ ಕೂಡ ಅದರಲ್ಲಿ ಜಾಸ್ತಿ ಆಗುತ್ತೆ. ನಾವು ಆಕ್ಸಿನ್ಸ್ ಹೇಳ್ಬೇಕಾದ್ರೆ ನಾನು ಹೇಳಿದೆ, ಆಕ್ಸಿನ್ಸ್ ಸ್ಪ್ರೇ ಮಾಡೋದರಿಂದ ಹೆಣ್ಣು ಹೂಗಳ ಇಳುವರಿ ಜಾಸ್ತಿ ಆಗುತ್ತೆ ಅಂತ. ಈ ಗಿಬ್ಬರ್ಲಿನ್ ಆಸಿಡ್ನ ನಾವು ಸ್ಪ್ರೇ ಮಾಡೋದ್ರಿಂದ ಗಂಡು ಹೂಗಳ ಇಳುವರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ತರ ಮೊನೋಷಿಯಸ್ ಕ್ರಾಪಲ್ಲೇ ಕುಕ್ಕುಂಬರ್ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಕುಂಬಳಕಾಯಿ ಆಗಿರ್ಬೋದು, ಹೀರೆಕಾಯಿ ಇರ್ಬೋದು, ಗಂಡು ಮತ್ತೆ ಹೆಣ್ಣು ಹೂಗಳು ಎಲ್ಲಿ ಒಂದೇ ಗಿಡದಲ್ಲಿ ಇರುತ್ತೆ ಅಂತಹ ಗಿಡಗಳಲ್ಲಿ ಗಂಡು ಹೂಗಳ ಇಳುವರಿಯನ್ನು ಈ ಗಿಬ್ಬರ್ಲಿನ್ ಹಾರ್ಮೋನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಮತ್ತೆ ಭತ್ತದ ಮೇಲೆ, ಸೂರ್ಯಕಾಂತಿಯ ಮೇಲೆ ನಾವು ಹೂ ಬಿಡುವಿಕೆ ಸಮಯದಲ್ಲಿ ಈ ಗಿಬ್ಬರ್ಲಿನ್ ಹಾರ್ಮೋನ್ಸ್ನ ಸ್ಪ್ರೇ ಮಾಡೋದ್ರಿಂದ ಸೀಡ್ ವೇಟ್ ಅಂತ ಏನ್ ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ, ಮತ್ತೆ ಅದರಿಂದ ಹೀಲ್ಡ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೊಂದು ವಿಶೇಷವಾದ ಕೆಲಸ ಈ ಗಿಬ್ಬರ್ಲಿನ್ ಹಾರ್ಮೋನ್ಸ್ ಏನ್ ಮಾಡುತ್ತೆ ಅಂತ, ಕ್ರೈಸಾಂಥಿಮಮ್ ಸೇವಂತಿ ಹೂವಲ್ಲಿ, ಇವಾಗ ನಮ್ಗೆ ಸೇವಂತಿ ಹೂವಲ್ಲಿ ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ಅದು ಸ್ಟಾಕ್ ಲೆಂತ್ ಕಾಂಡದ ಲೆಂತ್ ಉದ್ದ ಇರಬೇಕು, ಜಾಸ್ತಿ ಸ್ಟಾಕ್ಗಳಿರಬೇಕು. ನಮ್ ಪೂಜೆ ಪುನಸ್ಕಾರಕ್ಕೆ ಚಿಕ್ಕ ಹೂವು ಚಿಕ್ಕ ಕಾಂಡ ಇದ್ರು ನಡೆಯುತ್ತೆ, ಅದು ಲೋಕಲ್ ಮಾರ್ಕೆಟ್ಗೆ ಬಂದ್ಬಿಡುತ್ತೆ. ಅದೇ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಇಲ್ಲ ಯಾವ್ದೋ ಫಂಕ್ಷನ್ ಗೆ ನೀವು ಹೂ ಕಳಿಸ್ಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ನೋಡ್ತಾರೆ. ಈ ಗಿಬ್ಬರ್ಲಿನ್ ಹಾರ್ಮೋನ್ ಸ್ಪ್ರೇ ಮಾಡೋದ್ರಿಂದ ಕಾಂಡದ ಲೆಂತ್ ಏನಂತೀವಿ, ಸ್ಟಾಕ್ ಲೆಂತ್ ಏನಂತೀವಿ, ಅದು ಜಾಸ್ತಿ ಆಗುತ್ತೆ. ಸ್ಟಾಕ್ ನಂಬರ್ ಏನಂತ ಹೇಳ್ತೀವಿ ಅದು ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ಸೆಲ್ಫ್ ಲೈಫ್ ಆಫ್ ದ ಫ್ಲವರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ನಿಮ್ಗೆ ಯಾವ ಹೆಸರಲ್ಲಿ, ನಿಮ್ಗೆ ಕಮರ್ಷಿಯಲಿ ಯಾವ ಹೆಸರಲ್ಲಿ ಸಿಕ್ಕುತ್ತೆ ಅಂದ್ರೆ, ಒಂದು ಗಿಬ್ಬರಾಕ್ಸ್ ಅನ್ನೋ ಹೆಸರಲ್ಲಿ ಸಿಕ್ಕುತ್ತೆ, ಗ್ರೋ ಗಿಬ್ ಅನ್ನೋ ಹೆಸರಲ್ಲಿ ಸಿಕ್ಕುತ್ತೆ, ಗಿಬ್ರೋ ಸ್ಟಾರ್ ಅನ್ನೋ ಹೆಸರಲ್ಲಿ ಸಿಕ್ಕುತ್ತೆ, ಮತ್ತೆ ಡಾಕ್ಟರ್ ಅನ್ನೋ ಹೆಸರಲ್ಲಿ ಕೂಡ ಇದು ಸಿಕ್ಕುತ್ತೆ. ಇದ್ರ ವಿಶೇಷ ಏನಂದ್ರೆ ಸರ್, ಇದನ್ನ ಯಾವುದೇ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಜೊತೆ ಕೂಡ ನೀವು ಗಿಬ್ಬರ್ಲಿಕ್ ಆಸಿಡ್ ನ ಜೊತೆ ಸಿಂಪಡಿಸಬಹುದು. ಹೀಗೆ ಗಿಬರ್ಲಿನ್ ಹಾರ್ಮೋನ್ ಅನ್ನುವಂಥದ್ದು ಅನೇಕ ರೀತಿಯಲ್ಲಿ ನಮ್ಮ ಕೃಷಿಯಲ್ಲಿ ಬಳಕೆಯನ್ನು ಮಾಡಲಾಗುತ್ತೆ, ಮತ್ತು ಅನುಕೂಲವನ್ನು ಕೂಡ ಮಾಡಲಾಗುತ್ತೆ. ಇನ್ನು ಈ ಎಥಿಲಿನ್ ಅಂತ ಹೇಳಿ ಕರೀತಕ್ಕಂಥ ಒಂದು ಹಾರ್ಮೋನ್ ಏನಿದೆಯೋ, ಇದರ ವೈಶಿಷ್ಟ್ಯತೆಗಳು ಏನು, ಸಾಮಾನ್ಯವಾಗಿ ಎರಡೆರಡು ಕೆಲಸವನ್ನು ಮಾಡುತ್ತೆ ಇದು ಅಂತ ಹೇಳಿ ಹೇಳ್ತಾರೆ, ಅದು ಹೇಗೆ, ಅದರ ಬಗ್ಗೆ ಒಂದಷ್ಟು ವಿವರಣಾತ್ಮಕವಾಗಿ ತಿಳಿಸ್ಕೊಡಿ. ಇಥಿಲಿನ್ ಅನ್ನೋ ಹಾರ್ಮೋನು ಹೈಡ್ರೋಕಾರ್ಬನ್ ಅನಿಲವಾಗಿರುತ್ತೆ, ಅಂದ್ರೆ ನೈಸರ್ಗಿಕವಾಗಿ ಸಸ್ಯಗಳಲ್ಲೇ ಉತ್ಪತ್ತಿ ಆಗಿರುತ್ತೆ, ಮತ್ತೆ ಹೈಡ್ರೋಕಾರ್ಲಿನ್ ಅನಿಲವಾಗಿರುತ್ತದೆ ಸರ್. ಇದನ್ನ ನಾವು ರೈಪನಿಂಗ್ ಹಾರ್ಮೋನ್ ಅಂತಾನೆ ಕರಿತೀವಿ. ಅಂದ್ರೆ ಹಣ್ಣುಗಳು ಮಾಗೋದಿಕ್ಕೆ ಈ ಇಥಿಲಿನ್ ಹಾರ್ಮೋನು ಬೇಕೇ ಬೇಕು. ಉದಾಹರಣೆಗೆ ನಿಮ್ಗೆ ಇನ್ನ ಮಾರ್ಕೆಟ್ ಅಲ್ಲಿ ನೀಲಂ ವೆರೈಟಿ ಮ್ಯಾಂಗೋನೆ ಬಂದಿರಲ್ಲ, ಅಷ್ಟು ಬೇಗ ಮಾರ್ಕೆಟ್ ಅಲ್ಲಿ ಮ್ಯಾಂಗೋ ಬಂದು ಸಿಕ್ಬಿಟ್ಟಿರುತ್ತೆ. ಹೇಗೆ, ಹಣ್ಣಾಗಿರ್ಬೇಕಾದ್ರೇನೆ ಮಾಗಕ್ಕಿಂತ ಮುಂಚೆನೆ ಕಾಯಿಗಳನ್ನ ಕಿತ್ತು ಉಗ್ರಣ ಶೇಖರಣದಲ್ಲಿ ನಾವು ಶೇಖರಿಸಿ ಮಾರ್ಕೆಟ್ ಪ್ರೈಸ್ ಯಾವಾಗ ಜಾಸ್ತಿ ಆಗುತ್ತೋ ಆ ಟೈಮ್ ಅಲ್ಲಿ ನಾವು ಹಣ್ಣುಗಳನ್ನ ಇಥಿಲಿನಲ್ಲಿ ಡಿಪ್ ಮಾಡಿ ನಾವು ಮಾರ್ಕೆಟ್ಗೆ ಬಿಡ್ತೀವಿ. ಇದು ಬೇರೆ ರೀತಿಯ ಕೆಮಿಕಲ್ ತರ ಟಾಕ್ಸಿಕ್ ಎಫೆಕ್ಟ್ ಆಗ್ಲಿ ಸೈಡ್ ಎಫೆಕ್ಟ್ ಆಗ್ಲಿ ಏನು ಮಾಡಲ್ಲ ಸರ್. ಇದು ಏನ್ ಕೆಲಸ ಅಂದ್ರೆ ಮಾಗುವಿಕೆ, ಮಾಗುವಿಕೆಯನ್ನು ಬೇಗ ಮಾಡುತ್ತೆ ಅಷ್ಟೇ. ಯಾವುದೇ ಸೈಡ್ ಎಫೆಕ್ಟ್ ಅಥವಾ ಟಾಕ್ಸಿಕ್ ಎಫೆಕ್ಟ್ ಇಥಿಲಿನ್ ಸ್ಪ್ರೇ ಮಾಡೋದ್ರಿಂದ ಇರೋದಿಲ್ಲ. ಮತ್ತೆ ಇನ್ನೊಂದು ಏನ್ ಮಾಡುತ್ತೆಪ್ಪ ಈ ಇತ್ತಿಲಿನ ಅಂದ್ರೆ ಹೂ ಬಿಡುವಿಕೆ ಅನ್ನು ಪ್ರೇರೇಪಿಸುತ್ತದೆ. ನಾನು ಮುಂಚೆನೆ ಹೇಳ್ದಲ್ಲ ಆಕ್ಸಿನ್ ಅಲ್ಲಿ ಹೇಳಿದ್ನಲ್ಲ ಸರ್, ಪೈನಾಪಲ್ ಅಲ್ಲಿ ಕೂಡ ಇಥಿಲಿನ್ ಕೂಡ ಅದೇ ರೀತಿ. ಪೈನಾಪಲ್ ಅಲ್ಲಿ ಮತ್ತೆ ಬಾಳೆಹಣ್ಣಲ್ಲಿ ಈ ಇಥಿಲಿನ್ ಸ್ಪ್ರೇ ಮಾಡೋದ್ರಿಂದ ಹೂ ಬಿಡುವಿಕೆ ಬೇಗನೆ ಅತಿ ಶೀಘ್ರವಾಗಿನೆ ಕೂಡ ಆಗುತ್ತೆ. ಮತ್ತೆ ದಾಳಿಂಬೆ ಕೂಡ ಬಳಕೆ ಮಾಡ್ತಾರೆ. ಮತ್ತೆ ಹೆಣ್ಣು ಹೂಗಳ ಇಳುವರಿ ಕೂಡ ಇದು ಇಥಿಲಿನ್ ಜಾಸ್ತಿ ಮಾಡ್ತಾ ಬರುತ್ತೆ. ಮತ್ತೆ ಹಣ್ಣಿನ ಗಾತ್ರ ಮತ್ತು ಹಣ್ಣಿನ ಕಲರ್ಗಳನ್ನು ಬಣ್ಣಗಳನ್ನು ಕೂಡ ಇದು ಹೆಚ್ಚಿಸುತ್ತದೆ ಸರ್. ಇದನ್ನ ನಾವು ಆಪಲ್ ಆಗಿರ್ಬೋದು, ನೀವು ಹೇಳ್ದಂಗೆ ದಾಳಿಂಬ್ರೆ ಆಗಿರ್ಬೋದು, ಆಲ್ರೆಡಿ ಇದನ್ನೆಲ್ಲ ಬಳಕೆ ಮಾಡ್ತಾ ಬರ್ತಾ ಇದೀವಿ. ಮತ್ತೆ ಇನ್ನೊಂದು ವಿಶೇಷವಾದ ಕೆಲಸ ಏನ್ ಮಾಡುತ್ತೆ ಅಂದ್ರೆ ಮ್ಯಾಂಗೋನ ನಾವು ಮಾವಿನನ್ನ ನಾವು ಆಲ್ಟರ್ನೇಟ್ ಬೇರರ್ ಅಂತ ಕರಿತೀವಿ. ಅಂದ್ರೆ ಒಂದ್ ಸೀಸನ್ ಅಲ್ಲಿ ಚೆನ್ನಾಗಿ ಹೂ ಬಿಟ್ಟು ಕಾಯಿ ಕಚ್ಚಿದ್ರೆ ಮತ್ತೊಂದ್ ಸೀಸನ್ ಅಲ್ಲಿ ಆ ಮರದಲ್ಲಿ ಅಷ್ಟು ಬರೋದಿಲ್ಲ, ಇಳುವರಿ ಬರೋದಿಲ್ಲ. ಅಂತಹ ಟೈಮಲ್ಲಿ ನಾವು ಇಥಿಲಿನ್ ಸ್ಪ್ರೇ ಮಾಡೋದ್ರಿಂದ ಅಂದ್ರೆ ಅಕ್ಟೋಬರ್ ಇಂದ ಜಾನ್ವರಿ ವರ್ಗೂ ಒಂದು ಸ್ಪ್ರೇ ನಾವು ತಗೊಳ್ಳೋದ್ರಿಂದ, ಕಂಟಿನ್ಯೂಸ್ ಆಗಿ 5 ತಿಂಗಳು ಒಂದು ಸ್ಪ್ರೇ ತಗೊಳ್ಳೋದ್ರಿಂದ ಈ ಆಲ್ಟರ್ನೇಟ್ ಬೇರರ್ ಅಂತ ಏನ್ ಕರಿತೀವಿ ಅದನ್ನ ನಾವು ತಡೆಗಟ್ಟಬಹುದು ಸರ್. ಮತ್ತೆ ಇನ್ನ ಕಾಫಿ ಗಿಡದಲ್ಲಿ ಎಲ್ಲ ಬೆರಿಗಳು ಒಂದೇ ರೀತಿ ಹಣ್ಣಾಗೋದಿಲ್ಲ, ಒಂದೊಂದ್ ಬೆರಿ ಆಗುತ್ತೆ, ಒಂದೊಂದ್ ಬೆರಿ ಆಗಲ್ಲ. ಬೆರಿ ಪಿಕ್ಕಿಂಗ್ ಅಂತ ಏನ್ ಕರಿತೀವಿ ಅದು ಲೇಬರ್ ಇಂಟೆನ್ಸಿವ್, ಜಾಸ್ತಿ ಲೇಬರ್ಸ್ ಬೇಕಾಗುತ್ತೆ. ಈ ನಾವು ಇಥಿಲಿನ್ ಸ್ಪ್ರೇ ಮಾಡೋದರಿಂದ ಯೂನಿಫಾರ್ಮ್ ಆಗಿ ಒಂದೇ ರೀತಿ ಎಲ್ಲ ಬೆರಿಗಳು ಒಂದೇ ರೀತಿ ಮೆಚೂರ್ ಆಗ್ತಾ ಹೋಗುತ್ತೆ ಸರ್. ಮತ್ತೆ ಇಥಿಲಿನ್ನ ಕೂಡ ನಾವು ರಬ್ಬರ್ ಗಿಡದಲ್ಲಿ ಬಳಸ್ತಾ ಹೋಗ್ತೀವಿ. ರಬ್ಬರ್ ಗಿಡದ ಗಮ್ ಅಂತ ಏನಂತೀವಿ, ಲ್ಯಾಕ್ಟೆಕ್ಸ್ ಅಂತ ಏನಂತೀವಿ, ಒಳ ಹರಿವು ಜಾಸ್ತಿ ಆಗೋದಿಕ್ಕೆ ಇಥಿಲಿನ್ನ ನಾವು ಸ್ಪ್ರೇ ಮಾಡ್ತೀವಿ. ಅಂದ್ರೆ ಮಳೆಗಾಲದ ಮುಂಚೆ ಮತ್ತೆ ಮಳೆಗಾಲದ ನಂತರ ಒಂದು ಎರಡೆರಡು ಸ್ಪ್ರೇ ಕೊಟ್ಟರು ಕೂಡ ರಬ್ಬರ್ ದ ಒಳ ಹರಿವು ಅಥವಾ ಲ್ಯಾಕ್ಟೆಕ್ಸ್ ಫ್ಲೋ ಅಂತ ಏನ್ ಕರಿತೀವಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದೆಲ್ಲ ಒಂದು ರೀತಿಯ ಪ್ರಮೋಟಿಂಗ್ ಎಫೆಕ್ಟ್ ಆಯ್ತು. ಇಥಿಲಿನ್ ಇದ್ರೆ ನಮ್ಗೆ ಏನೇನ ಉಪಯೋಗ ಆಯ್ತು ಅಂತ ನಾವು ಕಂಡ್ಕೊಂಡ್ವಿ. ಅದೇ ಇಥಿಲಿನ್ನ ಬರೋದನ್ನ ನಾವು ಸ್ಟಾಪ್ ಮಾಡಿದ್ರೆ ಏನೇನು ಉಪಯೋಗ ಆಗುತ್ತೆ ಅಂತ ನಾವು ನೋಡೋಣ. ಅದಕ್ಕೆ ನಾವು ಇಥಿಲಿನ್ನ ಪ್ರಮೋಟಿಂಗ್ ಎಫೆಕ್ಟ್ ಅಂತಾನು ಹೇಳ್ತೀವಿ, ಇನ್ಹಿಬಿಟಿಂಗ್ ಎಫೆಕ್ಟ್ ಅನ್ನು ಹೇಳ್ತೀವಿ. ಇವಾಗ ಇಥಿಲಿನ್ ತಡೆಗಟ್ಟಿದ್ರೆ ಏನೇನು ಉಪಯೋಗ ಆಗುತ್ತೆ ಸರ್? ಒಂದು ಹಣ್ಣುಗಳು ತರಕಾರಿಗಳು ಅಥವಾ ಹೂಗಳು ಅಥವಾ ಹಣ್ಣುಗಳು ತರಕಾರಿಗಳು ಮೇನ್ ಆಗಿ ಅತಿ ವೇಗವಾಗಿ ಹಣ್ಣಾಗುವಿಕೆಯನ್ನು ಅಥವಾ ಮಾಗುವುದನ್ನು ನಾವು ತಡೆಗಟ್ಟಬಹುದು. ಇಥಿಲಿನ್ನ ನಾವು ಸ್ಟಾಪ್ ಮಾಡಿದ್ರೆ ಶೇಖರಣದಲ್ಲಿ ಹಣ್ಣುಗಳು ತರಕಾರಿಗಳು ಬೇಗ ಮಾಗುವುದನ್ನು ನಾವು ತಡೆಗಟ್ಟಬಹುದು. ಏನ್ ಮಾಡ್ತೀವಿ, ಅದಕ್ಕೆ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅನ್ನೋ ಕೆಮಿಕಲ್ ಇದೆ, ಅದನ್ನ ನಾವು ಆ ಉಗ್ರಹಣ ಶೇಖರಣದಲ್ಲಿ ಏನಾದ್ರೂ ಇಟ್ಟರೆ ಇಥಿಲಿನ್ ಏನ್ ಪ್ರೊಡ್ಯೂಸ್ ಆಗುತ್ತೆ, ಇಥಿಲಿನ್ ಒಂದು ಗ್ಯಾಸ್ ಸರ್, ಅದೇನ್ ಪ್ರೊಡ್ಯೂಸ್ ಆಗುತ್ತೆ ಅದು ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಜಾಸ್ತಿ ಪ್ರೊಡ್ಯೂಸ್ ಆಗೋದಕ್ಕೆ ಅದು ಬಿಡೋದಿಲ್ಲ. ಮತ್ತೆ ಇನ್ನೊಂದು ಕಟ್ ಫ್ಲವರ್ಸ್, ಇವಾಗ ನಾವು ಹೂಗಳೇನೇ ತಂದ್ರು ತಗೊಂಡ್ಬಂದು ನೀರಲ್ಲಿ ಇರ್ತೀನಿ, ಬೇಗ ವಯಸ್ಸಾಗದೆ ಇರಲಿ ಅಂತ ಹೇಳ್ಬಿಟ್ಟು ಹೂಗಳೇನೇ ಇದ್ರು ತಗೊಂಡ್ಬಂದ್ಬಿಟ್ಟು ನಾವು ನೀರಲ್ಲಿ ಇರ್ತೀವಿ. ಅದೇ ನೀರ್ಗೆ ನಾವು MCP ಮೀಥೈಲ್ ಸೈಕ್ಲೋಪ್ರೊಪೇನ್ ಆಗಿರ್ಬೋದು, ಸಿಲ್ವರ್ ಥಯೋ ಸಲ್ಫೇಟ್ ಆಗಿರ್ಬೋದು, ಇವೆಲ್ಲ ಹಾಕಿದ್ರೆ ಇವೇನ್ ಮಾಡುತ್ತೆ, ಇಥಿಲಿನ್ ಪ್ರೊಡ್ಯೂಸ್ ಆಗೋದನ್ನ ತಡೆಗಟ್ಟುತ್ತೆ. ಅವಾಗ ಕಟ್ ಫ್ಲವರ್ ಅದನ್ನ ಸೆಲ್ಫ್ ಲೈಫ್ ಅಂತ ಏನ್ ಕರಿತೀವಿ, ವೇಸ್ಟ್ ಲೈಫ್ ಅಂತ ಏನ್ ಕರಿತೀವಿ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಉಗ್ರಾಣದಲ್ಲಿ ಇನ್ನೊಂದು ಹೇಳದ್ ಮರ್ತೆ, ಈ ಆಮ್ಲಜನಕ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇಂಗಾಲ ಡೈಆಕ್ಸೈಡ್ ಆಗಿರ್ಬೋದು, ತಾಪಮಾನ ಆಗಿರ್ಬೋದು, ಆಮ್ಲಜನಕನ ಕಮ್ಮಿ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಇಂಗಾಲ ಜನಕನ ಜಾಸ್ತಿ ಮಾಡಿ ತಾಪಮಾನವನ್ನು ನಾವು ಮೇಂಟೈನ್ ಮಾಡಿದ್ರೆ ಇಥಿಲಿನ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರುತ್ತೆ ಸರ್. ಹಾಗಾಗಿ ನಾವು ಹಣ್ಣು ತರಕಾರಿ ಹೂಗಳಾದ್ರೂ ದೀರ್ಘಕಾಲದವರೆಗೆ ತಾಜವಾಗಿರೋಕೆ ನಮ್ಗೆ ಅನುಕೂಲ ಆಗ್ತಾ ಬರುತ್ತೆ. ಅದಕ್ಕೆ ನಾವು ಇಥಿಲಿನ್ನ ಎರಡು ಕೆಲಸನೂ ಮಾಡುತ್ತೆ, ಇಥಿಲಿನ್ ಬೇಕು ಕೂಡ ಬೇಡ ಇಲ್ಲ ಅಂದ್ರೂ ಒಳ್ಳೇದೇ ರೀತಿ ಅಂತ ನಾವು ಪ್ರಮೋಟಿಂಗ್ ಮತ್ತೆ ಇನ್ಹಿಬಿಟಿಂಗ್ ಎಫೆಕ್ಟ್ ಅಂತ ಎರಡನ್ನು ಕರಿತೀವಿ. ಹೀಗೆ ಇಥಿಲಿನ್ ಅನ್ನುವಂಥದ್ದು ಕೂಡ ನಮ್ಮ ಕೃಷಿಯಲ್ಲಿ ವ್ಯಾಪಕವಾಗಿ ಬಳಕೆ ಆಗುತ್ತೆ, ಅನೇಕ ಅನುಕೂಲಗಳನ್ನು ಉಂಟು ಮಾಡುತ್ತೆ. ಈ ಯಾವುದೇ ಹಾರ್ಮೋನ್ ಆಗಿರಲಿ ಅಥವಾ ಸಸ್ಯ ಪ್ರಚೋದಕಗಳಾಗಿರಲಿ, ಇವುಗಳು ಎರಡು ರೂಪದಲ್ಲಿ ದೊರಕುತ್ತೆ ಅಂತ ಹೇಳಿ ತಾವಾಗಲೇ ಹೇಳಿದ್ರಿ. ಒಂದು ನೈಸರ್ಗಿಕವಾಗಿ ದೊರಕತಕ್ಕಂಥದ್ದು, ಮತ್ತೊಂದು ಕೃತಕವಾಗಿಯೂ ಕೂಡ ದೊರಕತಕ್ಕಂಥದ್ದು. ಕೃತಕವಾಗಿ ಯಾವುದೇ ಹಾರ್ಮೋನನ್ನು ಹೇಗೆ ಉತ್ಪಾದನೆ ಮಾಡಲಾಗುತ್ತೆ ಸರ್? ನಾವು ಅದಕ್ಕೆ ಇಥಿಲಿನ್ ಸಿಗ್ನಲಿಂಗ್ ಮೆಕ್ಯಾನಿಸಮ್ ಅಂತ ಎಲ್ಲ ನೋಡ್ಕೋಬೇಕಾಗುತ್ತೆ ಸರ್. ಇಟ್ ಇಸ್ ಅ ವೆರಿ ಕಾಂಪ್ಲಿಕೇಟೆಡ್. ಇವಾಗ ನೀವು ಟ್ಯಾಬ್ಲೆಟ್ನ ಹೇಗೆ ತಯಾರಿಸ್ತೀವಿ ಅದೇ ರೀತಿ ಅದರದ್ದು ಪ್ರೋಟೋಕಾಲ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ಲ್ಯಾಬ್ ಟೆಸ್ಟಿಂಗ್ ಎಲ್ಲ ಮಾಡಿ ನಾವು ಅದನ್ನ ತಯಾರಿಸಬೇಕಾಗುತ್ತೆ ಸರ್. ಅದು ಕೆಮಿಕಲ್ ಕಾಂಪೌಂಡ್ ಆಗಿರ್ಬೋದು, ಅದ್ರ ಮಾಲಿಕ್ಯುಲರ್ ವೇಟ್ ಆಗಿರ್ಬೋದು, ಅದೆಲ್ಲ ತಿಳಿಬೇಕಾಗುತ್ತೆ. ಇಟ್ ಇಸ್ ಅ ಕ್ವೈಟ್ ಏನಂತೀವಿ ಡಿಫಿಕಲ್ಟ್ ಟಾಸ್ಕ್. ಅದನ್ನ ನಾವು ಮಾಡೋದಿಕ್ಕಾಗಲ್ಲ, ಸ್ವಲ್ಪ ಕಷ್ಟವಾದ ಕೆಲಸ. ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಸ್ವಲ್ಪ ಕಷ್ಟನೇ ಆಗುತ್ತೆ ಸರ್. ಅದನ್ನ ಪ್ರಯೋಗಾಲಯಗಳಲ್ಲಿ ಮಾಡಲಾಗುತ್ತೆ. ಪ್ರಯೋಗಾಲಯ ಅಂದ್ರೆ ಈಗ ಸಸ್ಯ ಪ್ರಚೋದಿತ ಹಾರ್ಮೋನ್ಗಳು ಅಂತ ಅಂದ್ರೆ ಸಸ್ಯವನ್ನೇ ಬಳಕೆ ಮಾಡಿ ಮಾಡಲಾಗುತ್ತೋ ಅಥವಾ ಹೇಗೆ? ಇಲ್ಲ, ಸಸ್ಯಗಳಿಂದ ಏನ್ ತೆಗೆಯಲ್ಲ ನಾವು. ಸಸ್ಯಗಳಲ್ಲಿ ಏನ್ ಕೆಮಿಕಲ್ ಕಾಂಪೌಂಡ್ ಏನ್ ಇರುತ್ತೆ, ಅದರದ್ದು ಮಾಲಿಕ್ಯುಲರ್ ವೇಟ್ ಇರುತ್ತೆ, ಅದನ್ನೆಲ್ಲ ನಾವು ತಿಳ್ಕೊಂಡಿರ್ತೀವಿ ಅನಾಲಿಸಿಸ್ ಮಾಡಿ ಆ ಬಳಕೆ ಮಾಡಿ ಬೇರೆ ಕೆಮಿಕಲ್ಸ್ ಕಾಂಪೌಂಡ್ ರೀತಿಯಲ್ಲಿ ನಾವು ತೆಗಿತಾ ಹೋಗಿರ್ತೀವಿ. ಸಸ್ಯಗಳೆಲ್ಲ ಏನ್ ತೆಗೆಯೋದಿಲ್ಲ ಸರ್. ಈ ಸಸ್ಯ ಪ್ರಚೋದಕಗಳನ್ನ ಬಳಕೆ ಮಾಡೋದ್ರಿಂದ ಏನಾದರೂ ಅಡ್ಡ ಪರಿಣಾಮಗಳು ಉಂಟಾಗುತ್ತೆ, ಅದು ಸಸ್ಯದ ಮೇಲಾಗಿರ್ಬೋದು ಮತ್ತೆ ಅದನ್ನ ಸೇವನೆ ಮಾಡತಕ್ಕಂತಹ ಮಾನವರ ಮೇಲಾಗಿರ್ಬೋದು, ಅಡ್ಡ ಪರಿಣಾಮಗಳು ಉಂಟಾಗುತ್ತೆ, ಆಗೋದಾದ್ರೆ ಏನೆಲ್ಲ ಆಗುತ್ತೆ? ಸರ್, ಇವಾಗ ನಾವು ಇನ್ಸೆಕ್ಟಿಸೈಡ್ ಮಾಡಿದಂಗೆ ನಮ್ಗೆ ಮನುಷ್ಯನ ಮೇಲೆ ಯಾವುದು ಅಡ್ಡ ಪರಿಣಾಮಗಳಂತೂ ಆಗೋದಿಲ್ಲ ಸರ್. ಅದೇ ಸಸ್ಯಗಳಲ್ಲಿ ಓವರ್ಲಾಕ್ ಆಗುತ್ತೆ, ಅಂದ್ರೆ ಸಸ್ಯಗಳಲ್ಲಿ ಬೇರೆ ಸೈಕಲ್ಸ್ ಎಲ್ಲ ನಡೀತಾ ಇರುತ್ತೆ, ಈ ಹಾರ್ಮೋನ್ಸ್ ಆಗ್ಲಿ ಹಾಕೋದ್ರಿಂದ ಅದರದ್ದು ಓವರ್ಲಾಕ್ ಆಗಿ ತುಂಬಾ ನೆಗೆಟಿವ್ ಎಫೆಕ್ಟ್ ಅಂತೂ ಏನು ಆಗೋದಿಲ್ಲ. ನಾವು ಎಷ್ಟು ಪ್ರಮಾಣದಕ್ಕೆ ಏನ್ ಬೇಕು ಅಂತ ಹಾಕಿರ್ತೀವಿ ಅದ್ರ ಎಫೆಕ್ಟ್ ಸಿಕ್ಕೇ ಸಿಗುತ್ತೆ, ಸೈಡ್ ಎಫೆಕ್ಟ್ ಅಂತ ಮೇಜರ್ ಆಗಿ ನಮ್ಗೆ ಏನು ಆಗೋದಿಲ್ಲ ಸರ್. ಈಗ ತಾವು ಹೇಳಿದಾಗೆ ಈ ಸಸ್ಯ ಪ್ರಚೋದಕಗಳನ್ನ ನಾವು ಅನೇಕ ಕಡೆಗಳಲ್ಲಿ ಬಳಕೆಯನ್ನ ಮಾಡ್ತೀವಿ, ಕೃಷಿಯಲ್ಲಿ ಬಹಳ ಪ್ರಧಾನವಾಗಿ ಮಾಡ್ತಾ ಇರೋಂಥದ್ದನ್ನ ನಾವು ಗಮನಿಸಬಹುದು. ಅದು ಸಸ್ಯಗಳ ಬೆಳವಣಿಗೆಗೆ ಸಂಬಂಧಪಟ್ಟಾಗಿರ್ಬೋದು, ಹೂಗಳನ್ನು ಬಿಡೋದಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಕಾಯಿ ಮತ್ತೆ ಹಣ್ಣಾಗುವಂಥದ್ದು ಮತ್ತೆ ಹಣ್ಣನ್ನ ಮಾಗಿಸುವಾಗಿಯೂ ಕೂಡ ನಾವು ಈ ಪ್ರಚೋದಕಗಳನ್ನ ಅಥವಾ ಹಾರ್ಮೋನ್ಗಳನ್ನ ಬಳಕೆಯನ್ನ ಮಾಡ್ತೀವಿ. ಯಾವುದೇ ಹಾರ್ಮೋನ್ ಅನ್ನ ಕೃಷಿ ಕ್ಷೇತ್ರದಲ್ಲಿ ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ಈ ಹಾರ್ಮೋನ್ಸ್ ನಮ್ಗೆ ಟಾಕ್ಸಿಕ್ ಎಫೆಕ್ಟ್ ಇಲ್ಲ, ಮುಂಚೆನೆ ಹೇಳ್ದಂಗೆ ನಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಆಗ್ಲಿ ಟಾಕ್ಸಿಕ್ ಎಫೆಕ್ಟ್ ಆಗ್ಲಿ ಹ್ಯೂಮನ್ಸ್ಗೆ ಆಗೋದಿಲ್ಲ. ಆದ್ರೂ ನಾವು ಸರ್ವೇ ಸಾಮಾನ್ಯ ಇವಾಗ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಮಾಡ್ಬೇಕಾದ್ರೆ ಗ್ಲೌಸ್ ಹೆಂಗ್ ಹಾಕೊಂತೀವಿ, ಮಾಸ್ಕ್ ಹೆಂಗ್ ಹಾಕೊಂತೀವಿ ಅದನ್ನ ಹಾಕೊಂಡ್ ಬೆಳೆಸ್ಕೊಂಡ್ರೆ ಉತ್ತಮ. ಮತ್ತೆ ಆ ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಹೆಂಗೆ ನಾವು ಸ್ಪ್ರೇ ಮಾಡ್ತೀವಿ, ತಾಪಮಾನ ಎಲ್ಲ ನೋಡ್ಕೊಂಡು ಕೂಲ್ ಟೆಂಪರೇಚರ್ ಅಲ್ಲಿ ಬೆಳಗಿನ ಜಾವ ಅಥವಾ ಲೇಟ್ ಈವ್ನಿಂಗ್ ಟೈಮ್ ಅಲ್ಲಿ ಯಾವ ತರ ಸ್ಪ್ರೇ ಮಾಡ್ತೀವಿ, ಅದೇ ರೀತಿನೇ ಈ ಹಾರ್ಮೋನ್ಸ್ ಗಳನ್ನ ಕೂಡ ನಾವು ಸ್ಪ್ರೇ ಮಾಡ್ತಾ ಬರ್ಬೇಕಾಗುತ್ತೆ. ಇದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದ್ರೆ ಸಾಕಾಗುತ್ತೆ. ಈ ಸಸ್ಯ ಪ್ರಚೋದಕಗಳ ಬಳಕೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಇದ್ರ ಬಳಕೆ ಇನ್ನ ನಮ್ ಕೃಷಿಕರು ಇನ್ನ ಉಪಯೋಗ ಜಾಸ್ತಿ ಪಡ್ಕೊಳ್ತಾ ಇಲ್ಲ. ಈ ಹಾರ್ಮೋನ್ಸ್ಗಳಂದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅವರಿಗೆ. ಹಾಗಾಗಿ ಅವ್ರ ಮುಂದೆ ಬರಬೇಕು, ಇದನ್ನ ಬಳಕೆ ಮಾಡ್ಕೋಬೇಕು, ಹಾರ್ಮೋನ್ಸ್ಗಳದ ಇಂಪಾರ್ಟೆನ್ಸ್ ಏನಿದೆ ಅಂತ ತಿಳ್ಕೊಬೇಕು ಅಂತ ನಾನು ಇಷ್ಟಪಡ್ತೇನೆ. ಈ ಸಸ್ಯ ಪ್ರಚೋದಕಗಳ ಬಳಕೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ನಂಬರ್ ಬಂದು 720-4745707. ಇಲ್ಲ ಅಂದ್ರೂ ನಾನು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಮೂಡಿಗೆರೆಯಲ್ಲಿ ಕ್ರಾಪ್ ಫಿಸಿಯಾಲಜಿ ಡಿವಿಷನ್ ಅಲ್ಲಿ ಇರ್ತೇನೆ, ನೀವು ಯಾವಾಗ ಬೇಕಾದ್ರೂ ಬಂದು ನನ್ನ ಕೇಳಬಹುದು. ತಮ್ಮ ಒಂದು ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 720-4745707. ಒಳ್ಳೆಯದು ಡಾಕ್ಟರ್ ನಮ್ರತಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಸಸ್ಯ ಪ್ರಚೋದಕ ಅಥವಾ ಹಾರ್ಮೋನ್ಗಳ ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದುವರೆಗೆ ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಸಸ್ಯ ಪ್ರಚೋದಕ ಅಥವಾ ಹಾರ್ಮೋನುಗಳ ಬಳಕೆ ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಆರ್ ನಮ್ರತಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಭಾರತ ಕೃಷಿ ಪ್ರಧಾನ ದೇಶ. ಕೃಷಿ ಎಂದಾಕ್ಷಣ ನಮ್ಮ ಕಣ್ಮುಂದೆ ಬರೋದು ಕೃಷಿ ಭೂಮಿ ಹಾಗೂ ರೈತ. ಆದರೆ ಕೃಷಿಯಲ್ಲಿ ಗೋಮಾತೆಯ ಪಾತ್ರ ವಿಶಿಷ್ಟವಾದುದು. ಸನಾತನ ಧರ್ಮದ ಕಾಲದಿಂದಲೂ ಹೈನುಗಾರಿಕೆ ರೈತರ ಪೋಷಣೆ ಮಾಡುತ್ತಾ ಕೈ ಹಿಡಿದು ನಡೆಸುತ್ತಾ ಸಾಗಿದೆ. ಸಮಯ ಕಳೆದಂತೆ ಹೈನೋದ್ಯಮ ಹಲವಾರು ಸಮುದಾಯ, ಪ್ರದೇಶ ಮತ್ತು ದೇಶಗಳ ಆರ್ಥಿಕತೆಗೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಾ ಬಂದಿದೆ. ನಮ್ಮ ರಾಷ್ಟ್ರದ ಸಮೃದ್ಧಿ ಮತ್ತು ಸಂಪತ್ತನ್ನು ನಿರ್ಧರಿಸುವಲ್ಲಿ ಹೈನುಗಾರಿಕೆ ಕೂಡ ಮಹತ್ವದ ಪಾತ್ರವನ್ನು ವಹಿಸಿದೆ. ಇಷ್ಟೇ ಅಲ್ಲದೆ ನಮ್ಮ ದೇಶದ ಜಿಡಿಪಿಯಲ್ಲಿ 4% ಕೊಡುಗೆಯನ್ನು ಕೂಡ ಹೈನುಗಾರಿಕೆ ನೀಡ್ತಾ ಇದೆ. ಸಂಘಟಿತ ಮತ್ತು ತಾಂತ್ರಿಕವಾಗಿ ಮುಂದುವರೆದಿರುವ ಹೈನುಗಾರಿಕೆಯು ಹೆಚ್ಚು ಲಾಭದಾಯಕ ಕಸುಬಾಗಿದೆ.

ಕೃಷಿಕರು ಎಷ್ಟೋ ಕಡೆಗೆ ನೆಮ್ಮದಿಯಾಗಿಲ್ಲ, ಸಾಲದಲ್ಲಿದ್ದಾರೆ, ಸುಸ್ತಾಗಿದ್ದಾರೆ. ಹಿಂದೆಲ್ಲ ಎಷ್ಟು ಖರ್ಚುಗಳನ್ನು ಕಡಿಮೆಗೊಳಿಸ್ಕೊಳ್ತಾ ಇದ್ರು, ಬದುಕಿನಲ್ಲಿ ಸ್ವಲ್ಪ ಬಂದ್ರೂ ಜನ ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ರು. ಇವತ್ತು ಖರ್ಚು ವೆಚ್ಚಗಳು ಏರ್ತಾ ಇರೋದು ಒಂದಾದರೆ, ಇನ್ನು ಆರೋಗ್ಯದ ಸಮಸ್ಯೆಗಳಿಂದ ಲಕ್ಷಾಂತರ ರೂಪಾಯಿ ಹಣ ದುಡಿದುದ್ದು ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ನಾವು ಎಲ್ಲೋ ವ್ಯತ್ಯಾಸ ಮಾಡ್ಕೊಳ್ತಾ ಇದೀವಿ ಅಂತ ಅನಿಸ್ತಾ ಇಲ್ವಾ? ನಾವು ಬೆಳೆಯುವ ಬೆಳೆ, ನಮಗೆ ಬೇಕಾಗಿರುವ ಪದಾರ್ಥಗಳು, ನಾವು ಪರಿಶ್ರಮ ಪಡುವ ರೀತಿನೀತಿಗಳು, ನಮ್ಮ ಆಧುನಿಕತೆ, ಹೀಗೆ ಹತ್ತಾರು ಸಂಗತಿಗಳನ್ನು ತುಲನೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಇವತ್ತು ಬಹಳಷ್ಟು ಜನ ಒಂದು ರೀತಿಯಲ್ಲಿ ದಾರಿ ತಪ್ಪಿದ್ದಾರೆ. ಹೆದ್ದಾರಿಗಳು ಬಹಳ ಚೆನ್ನಾಗಿದ್ದಾವಲ್ವಾ ಸಂಚಾರ ಮಾಡಲಿಕ್ಕೆ? ಆದರೆ ಹೆದ್ದಾರಿಗಳಲ್ಲೇ ಅಪಘಾತಗಳು ಹೆಚ್ಚು. ಅಂದರೆ ನಾವು ಅಂದ್ಕೊಂಡಂತೆ ಹೀಗೆ ಜೀವನ ಹೋಗ್ಬಿಡುತ್ತೆ, ಜೀವನವನ್ನು ಸಾಗಿಸ್ಬಿಡ್ಬೋದು ಅಂತ ಅಂದ್ಕೊಂಡೆ ಎಷ್ಟೋ ಜನ ಹೆಚ್ಚೆಚ್ಚು ವೆಚ್ಚ ಮಾಡ್ಕೊಂತ ಆದಾಯ ಕಮ್ಮಿ ಆದಾಗ ತತ್ತರಿಸಿ ಹೋಗ್ಬಿಡ್ತಾರೆ. ಕೃಷಿಯಲ್ಲಿ ಬೆಲೆಯ ಏರುಪೇರು ಇದ್ದದ್ದೆ, ವಾತಾವರಣದ ವ್ಯತ್ಯಾಸಗಳು ಬೇರೆ, ಕೀಟರೋಗಗಳ ಹಾವಳಿ, ಇನ್ನು ನಾನಾ ರೀತಿಯ ತೊಂದರೆಗಳಿಂದ ನಾವು ಅಂದ್ಕೊಂಡಂತೆ ಎಷ್ಟೋ ಸಾರಿ ವರಮಾನ ಸಿಗ್ಲಿಕ್ಕಿಲ್ಲ. ಕೆಲವೊಮ್ಮೆ ನಾವು ಅಂದ್ಕೊಂಡದಕ್ಕಿಂತ ಹೆಚ್ಚು ಹಣ ಸಿಗಬಹುದು, ಆದರೆ ನಮ್ಮ ಖರ್ಚುಗಳನ್ನು ನೋಡಿಕೊಂಡ್ರೆ ಈಗ ಸಿಗುತ್ತಿರುವ ಹಣ ಯಾತಕ್ಕೂ ಸಾಲದಂತ ಅಂದ್ಕೊಂಡು ಎಷ್ಟೋ ಜನ ಮಾತಾಡೋದಿದೆ. ಈ ಹಿನ್ನೆಲೆಯಲ್ಲಿ ರೈತಾಪಿ ಮಂದಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಟ್ಟುಕೊಂಡು ಶ್ರಮದ ಬದುಕನ್ನು ಸಾಗಿಸ್ಕಂತ ಆಧುನಿಕ ವ್ಯವಸ್ಥೆಗಳಿಗೆ ಹೆಚ್ಚು ಮಹತ್ವ